60 ವರ್ಷ ಕರ್ನಾಟಕನ ನೆಟ್ ಅಭಿವೃದ್ಧಿ ಮಾಡಿದಿದ್ರೆ ಇವತ್ತು ಗ್ಯಾರಂಟಿ ಕೊಡ್ಬೇಕಾಗಿರ್ಲಿಲ್ಲ. ನನ್ ಓಟು ಸುಳ್ಳಿನ ಗ್ಯಾರಂಟಿಗಲ್ಲ, ಮೆಟ್ರೋ, ಹೈವೇ, ಏರ್ಪೋರ್ಟ್, ಸ್ಕೂಲ್ಸ್, ಸ್ಕಿಲ್ ಸೆಂಟರ್ನ ನೀಡಿದವ್ರಿಗೆ. ನನ್ ಓಟು ಡಬಲ್ ಸ್ಪೀಡ್ಗೆ, ಡಬಲ್ ಬೆನಿಫಿಟ್ಸ್ಗೆ, ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಮಾರ್ಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಮತದಾನದಿಂದ ಮಾತ್ರ ಬದಲಾವಣೆ, ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಹೊಣೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಪ್ಪದೇ ಭಾಗವಹಿಸಿ. ಇದು ಧಾರವಾಡ ಜಿಲ್ಲಾ ಸ್ವೀಪ್ ಪ್ರಚಾರ ಸಮಿತಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧಾರವಾಡ ಜಿಲ್ಲೆಯ ಮಾವು ಬೆಳೆಗಾರರ ಬಳಗದ ರೈತರೊಂದಿಗೆ ಚರ್ಚೆ ಕೇಳೋಣಂತ. ಇಂದಿನ ವಿಷಯ ಮಾವಿನ ಹಣ್ಣಿನ ಮಾರಾಟ. ಇದರಲ್ಲಿ ಭಾಗವಹಿಸುತ್ತಾರೆ ಪ್ರಮೋದ್ ಗಾಂವ್ಕರ್, ಬಿವಿ ಕಟ್ಟಿ, ಸುರೇಶ್ ಕುಲಕರ್ಣಿ ಮತ್ತು ಬಿಎಂ ಹೊಸಮನಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಹೆಚ್ಬಿ ರಾಮಡಗಿ. ರೈತ ಬಾಂಧವರೇ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅನೇಕರು ಮಾವನ್ನು ಬೆಳೀತಾ ಇದ್ದಾರೆ. ಮಾವು ಬೆಳೀಲಿಕ್ಕೆ ಈ ವಾತಾವರಣ ಬಹಳ ಸೂಕ್ತ. ಅನೇಕ ರೀತಿಯಿಂದ ಇಲ್ಲಿ ಮಾವು ಕೂಡ ಪ್ರಸಿದ್ಧಿಯನ್ನು ಪಡೆದಂಥದ್ದು. ಹೇಗೆ ಬೆಳೀತಾ ಇದ್ದರು, ಅದನ್ನು ಮಾರಾಟ ಮಾಡೋದು ಹೇಗಿತ್ತು, ಮತ್ತು ಗ್ರಾಹಕರಿಗೆ ಹೇಗೆ ತಲುಪಿಸ್ಬೇಕಾಗಿತ್ತು, ಮತ್ತು ಬೆಳೆಗಾರರಿಗೆ ಲಾಭ ಆಗಬೇಕಂದರೂ ಕೂಡ ಅದು ಸಮರ್ಪಕವಾಗಿ ಆಗಿರಲಿಲ್ಲ. ಈಗ ಮಾವು ಬೆಳೆಗಾರರ ಬಳಗ ಅಂತೇಳಿ ಕಟ್ಕೊಂಡು ಎಲ್ಲ ಬೆಳೆಗಾರರು ಸೇರಿಕೊಂಡು ಮಾವನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಮಾಡುವಂಥ ಮಾವು ಬೆಳೆಗಾರರ ಬಳಗ. ಇದೆಲ್ಲ ಏನು ಚಟುವಟಿಕೆ ಮಾಡ್ತಾಯಿದೆ, ಯಾಕೆ ಇಂಥ ಒಂದು ಬಳಗವನ್ನು ಕಟ್ಕೊಂಡ್ರು, ಅಲ್ಲಿ ಇರುವಂಥ ಕಷ್ಟ ಸುಖ ಏನು, ಮತ್ತು ಮಾವನ್ನು ಬೆಳೆದ ನಂತರ ಗ್ರಾಹಕರಿಗೆ ಹೇಗೆ ತಲುಪಿಸ್ತಾ ಇದ್ದಾರೆ, ಮತ್ತು ಅದನ್ನು ಗ್ರಾಹಕರು ಕೂಡ ಹೇಗೆ ಈ ಲಾಭವನ್ನು ಪಡ್ಕೋಬೇಕು ಅನ್ನೋಂಥ ನಿಟ್ಟಿನೊಳಗೆ ರೈತರ ಅಂತ ಪ್ರಮೋದ್ ಗಾಂವ್ಕರ್ ಅವರು, ವಿವಿ ಕಟ್ಟಿಯವರು, ಸುರೇಶ್ ಕುಲಕರ್ಣಿಯವರು, ಬಿ ಎಂ ಹೊಸಮನಿಯವರು ನಾಲ್ಕು ಜನ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಮಾವು ಬೆಳೆಗಾರರ ಬಳಗ, ಇದು ಹುಟ್ಟಲಿಕ್ಕೆ ಕಾರಣ ಏನು, ಮತ್ತು ಈಗ ಏನು ಕೆಲಸವನ್ನು ಮಾಡ್ತಾ ಇದೆ? ಕುಲಕರ್ಣಿ ಅವರು ನಮಸ್ಕಾರ. ರಾಮಡಿಗೆ ಅವರೇ, ಧಾರವಾಡದ ಸುತ್ತಮುತ್ತಲಿನ ಪ್ರದೇಶ, ವಿಶೇಷವಾಗಿ ಧಾರವಾಡದ 3 ತಾಲೂಕುಗಳಲ್ಲಿ, ಕುಂದಗೋಳ ಇರ್ಬೋದು, ಕಲಘಟಗಿ ಇರ್ಬೋದು, ಧಾರವಾಡ ತಾಲೂಕು ಇರ್ಬೋದು, ಈ ಭಾಗದಲ್ಲಿ ಮಾವು ಬೆಳೆಗಾರರಿದ್ದಾರೆ. ಆ ಮಾವು ಬೆಳೆಗಾರರು ತಮ್ಮದೇ ಆದಂತಹ ಕ್ಷೇತ್ರದಲ್ಲೇ ಮಾವನ್ನು ಬೆಳೀತಾ ಇದ್ದಾರೆ. ಈ ಎಲ್ಲದರ ಮಧ್ಯೆ ರೈತ, ಮಾವು ಬೆಳೆಗಾರ ಅನ್ನುವಂಥವ್ರು ಏನಿದ್ದಾರಲ್ಲ, ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇರೋದನ್ನು ನಾನು ಕಂಡುಬಂದೆ. ಇವುಗಳ ಮಧ್ಯೆ ನಾವು ಯಾವ ರೀತಿಯಾಗಿ ಇದನ್ನು ಸುಧಾರಣೆ ಮಾಡಬೇಕು, ಇಂಥ ಉತ್ತಮವಾದಂಥ ಮಾವಿಗೆ ಯಾಕೆ ಪ್ರಚಾರ ಇಲ್ಲ, ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಇದನ್ನು ಮಾವನ್ನು ನಾವು ಅಭಿವೃದ್ಧಿಗೊಳಿಸಬೇಕು ಅಂತ ಒಂದು ಚಿಂತನೆ ಮಾಡಿ, ಆ ಎಲ್ಲ ಮಾವು ಬೆಳೆಗಾರನ್ನು ಒಂದೆಡೆ ಕಲೆ ಹಾಕಿ ಚಿಂತನ ಮಂಥನಗಳನ್ನು ನಡೆಸಿದಾಗ ಸಾಕಷ್ಟು ಒಳ್ಳೆಯ ವಿಚಾರಗಳು ಹೊರಬಂದವು. ಹೌದಲ್ಲ, ಈ ಕ್ಷೇತ್ರದಲ್ಲಿ ಕೇವಲ ಯಾವ ರೀತಿಯಾಗಿ ಒಂದು ಫೇಡಾ ಎಷ್ಟೊಂದು ಪ್ರಸಿದ್ಧಿ ಹೊಂದಿದೆ, ಅದೇ ರೀತಿಯಾಗಿ ಮಾವಿಗೂ ಕೂಡ ಅಷ್ಟೇ ಉತ್ತಮವಾದಂಥ ಒಂದು ಸ್ಥಾನ ಕಲ್ಪಿಸೋಣ ಅನ್ನುವಂಥ ಒಂದು ಉತ್ತಮವಾದ ನಿರ್ಧಾರದಿಂದ ನಾವೆಲ್ಲ ಸೇರೇವಿ. ಮಾವು ಬೆಳೆಗಾರರು ನಿಸರ್ಗದೊಂದಿಗೆ ಹೋರಾಟ ಮಾಡಬೇಕಾಗ್ಯದ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ನಮಗೆ ತಂದು ಒಡ್ತಾ ಇದೆ. ಈ ಎಲ್ಲದರ ಮಧ್ಯೆ ನಾವು ಬೆಳೆಗಾರರೆಲ್ಲ ಒಂದು ಸೇರಿ ಉತ್ತಮವಾದಂಥ ಮಾವನ್ನು ಬೆಳೆಯೋಣ, ನೇರವಾಗಿ ನಮ್ಮದೇ ಆದಂಥ ಫಲಾನುಭವಿಗಳಿಗೆ ಇದನ್ನು ತಲುಪಿಸೋಣ ಅನ್ನುವಂಥ ದೃಷ್ಟಿಯಿಂದ ಮಾವು ಬೆಳೆಗಾರರ ಬಳಗ ಅಂತ ಮಾಡಿ ಸುಮಾರು 5 ವರ್ಷಗಳಿಂದ ಈ ದಿಶೆಯತ್ತ ಚಿಂತನೆ ಮಂಥನಗಳನ್ನು ಮಾಡ್ತಾ ನಾವೆಲ್ಲ ಸೇರಿದ್ದೀವಿ. ಇದಕ್ಕೆ ಹೆಚ್ಚಿನ ಇಂಬುವನ್ನು ಕೊಡಲಿಕ್ಕೆ ತಾವೇನು ಒಂದು ಅವಕಾಶ ಕಲ್ಪಿಸಿದಿರಿ, ಮತ್ತೊಮ್ಮೆ ತಮಗೆ ಧನ್ಯವಾದ. ಈ 5 ವರ್ಷದ ಅನುಭವ ಏನು? ಪ್ರಮೋದ್ ಗಾಂವ್ಕರ್ ಸರ್, ನಾವು ಮಾಡಲಿಕ್ಕೆ 40-50 ವರ್ಷ ಆತ್ರಿ ಮಾವಿಂದು. ಈಗ ಮಾವು ಮಾಯ ಮ್ಯಾಂಗೋ ಅಂತೇಳಿ ನಾವು ಬೆಳೆ ಬಳಗ ಮಾಡ್ಕೊಬಂದೇಲ್ರಿ. ಅವತ್ತಿನ ನಮಗೆ ಸುಖ ದುಃಖ ಅಂದ್ರೆ ಎಲ್ಲಾರ್ದು ಏನು ಪ್ರಾಬ್ಲಮ್ ಐತಿ ಎಲ್ಲ ಆಲ್ ಓವರ್ ಇಂಡಿಯಾದು ಗೊತ್ತಾಯ್ತು, ನಮ್ಮದು ಗೊತ್ತಾಯ್ತು. ಅದರಿಂದ ನಾವು ಎಲ್ಲ ಅಧಿಕಾರಿಗೆ ಹೋಗಿ ರಾಜ ನಮ್ಮ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯದವ್ರದ್ದು ಗೋಪಾಲಿ ಸರ್ ಇದ್ದಾರೆ, ನಮ್ಮ ಕುಕ್ಕನೂರು ಇನ್ನೊಬ್ಬರು ಇದ್ದಿದ್ದಾರೆ, ಅವ್ರಿಗೆಲ್ಲನೂ ಭೇಟಿಯಾಗಿ ಎಲ್ಲ ಮಾತಾಡಿ ಹಿಂಗೆ ನಮ್ಗೆ ಇಷ್ಟು ಪ್ರಾಬ್ಲಮ್ ಐತ್ರಿ, ಹಿಂಗೆ ನಮ್ಗೆ ಗೊತ್ತಾಗವಲ್ದು ಅದು ಗೊತ್ತಾಗವಲ್ದು ಅಂದಾಗ ಅವರೆಲ್ಲನೂ ನಮಗೆ ಬಳಗಕ್ಕೆ ನೀವು ಎಷ್ಟು ಮಂದಿ, ನಾವು ಎಲ್ಲರೂ ಒಂದು 200 ಚಿಲ್ಲರ 250 ಮಂದಿ ಬಳಗದಾಗ ಕೂಡಿದ್ರಿ. ಕೂಡಿ ಹೋಗಿ ಅದಕ್ಕೆಲ್ಲ ಅವ್ರಿಗೆ ಹೇಳಿದ್ರಿ ಹಿಂಗೆ ಹಿಂಗೆ ಐತ್ರಿ ಅಂದ್ರೆ ಅವ್ರು ನಮ್ಗೆ ಭಾಳ ಸರ್ತೆ ಒಂದು 4-5 ಸರ್ತೆ ಟ್ರೈನಿಂಗ್ ಮಾಡಿದ್ರು ಅವರು. ಅಂದ್ರೆ ಮ್ಯಾಂಗೋ ಹೆಂಗೆ ಬೆಳೆಸ್ಬೇಕು, ಯಾವ ಔಷಧ, ಯಾವುದು ಕೆಮಿ ಎಲ್ಲನೂ ನಮ್ಗೆ ಏನು ಬೇಕಲ್ಲ ಎಕ್ಸ್ಪೋರ್ಟ್ ಮಾಡ್ಬೇಕು ಹೆಂಗೆ, ಹಣ್ಣು ಮಾಡೋದು ಹೆಂಗೆ ಎಲ್ಲನೂ ಹೇಳಿಕೊಟ್ರು. ಅದರಿಂದ ಭಾಳ ಉಪಯೋಗ ಆಗೈತೆ ನಮಗೆ, ಬಳಗ ಮಾಡ್ಕೊಳೋದ್ರಿಂದ ಭಾಳ ಚಲೋ ಆಗೈತಿ. ನಾವು ಈಗ ಎಲ್ಲರೂ ಕೂಡಿಸಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಕ್ಸ್ಪೋರ್ಟೂ ಮಾಡ್ತೀರಿ, ನಾನಂತೂ ಎಕ್ಸ್ಪೋರ್ಟ್ ಮಾಡ್ತೀನಿ. ನಮಗೆಲ್ಲ ಮ್ಯಾಂಗೋ ಬೋರ್ಡ್ನಿಂದ ಸಹಾಯ ಐತೆ, ನಮ್ಮ ಹಾರ್ಟಿಕಲ್ಚರ್ದಿಂದ ಅವರು ನಮಗೆ ಬದಲಣ್ಣವ್ರ ಸಾಹೇಬ್ರು ಚಲೋ ಅನುಕೂಲ ಮಾಡಿ ತೋಟಕ್ಕದ್ದು ಬರ್ತಾರೆ ಎಲ್ಲರೂ ಅಧಿಕಾರಿ. ಈಗೆಲ್ಲ ಮ್ಯಾಂಗೋ ಸಲುವಾಗಿ ಎಲ್ಲ ಅಧಿಕಾರಿನೂ ಬಂದು ಎಲ್ಲ ವಿಸಿಟ್ ಅದು ಮಾಡ್ತಾರೆ, ಅದರಿಂದ ಚಲೋ ಕ್ವಾಲಿಟಿನೂ ಇಲ್ಲಿ ಚಲೋ ಐತ್ರಿ ಧಾರವಾಡದ್ದು. ಆಮೇಲೆ ಧಾರವಾಡ ಹವಾಮಾನನೂ ಬೆಸ್ಟ್ ಇರೋದ್ರಿಂದ ಅಪೂಸ್ ರಾಜ್ಯಾಗ ನಾವು ಬೆಳೆಸ್ತೇವೆ. ರಾಜ್ಯಾಗ ಬೆಳೆಸ್ಬೇಕಾದ್ರೂ ನಮಗೂ ಭಾಳ ತ್ರಾಸ ಐತ್ರಿ. ತ್ರಾಸ ಅಂದ್ರೆ ಎಲ್ಲ ಏನಿದ್ರೂ ಇದ್ದು ಕ್ಲೈಮೇಟ್ ಮೇಲೆ ಹೋಗಿದ್ರಿ. ನಾವು ಹೆಂಗೆ ಈಗ ಸಣ್ಣ ಮಗುವಿಗೆ ಹೆಂಗೆ ತಾಯಿ ಇದೆ 9 ತಿಂಗಳು ಮಾಡ್ತೀವಿ ನಾವು, 9 ತಿಂಗಳು ಮಾಡಿ ವರ್ಷಗಟ್ಟಲೆನೂ ನಮ್ಮ ಸಣ್ಣ ಕೂಸ ಇರ್ತೈತ್ರಿ ಮಾವಿನ ಗಿಡ ಇದು ಅಪೋಸು. ಹಾಗಾಗಿ ನಾವು ಅದಕ್ಕೆ ಪ್ರಯತ್ನ ಭಾಳ ಮಾಡ್ತೀವಿ, ಚಲೋ ಕ್ವಾಲಿಟಿನೂ ಕೊಡ್ತೀವಿ. ಮಾಯ ಮ್ಯಾಂಗೋ ಅಂತ ಮಾಡ್ಕೊಂಡೇವಿ ಈಗ, ಅದರಲ್ಲಿಂದ ಎಲ್ಲರೂ ಒಂದು ಕಡೆ ಬಂದು ಹಣ್ಣು ಮಾರಲಿಕ್ಕೆ ಇದು ಮಾಡಲಿಕ್ಕೆ ಗಾಂಧಿ ಪ್ರತಿಷ್ಠಾನದೊಳಗೆ ಒಂದು ಸ್ಟಾರ್ಟ್ ಮಾಡಿದ್ರಿ, ತಾವೆಲ್ಲರೂ ಬಂದು ಅದನ್ನು ಬಂದು ತೊಗೊಂಡು ಹೋಗ್ಬೋದು ಅಂತ ನನ್ನೊಂದು ಅನಿಸ್ತೀನಿ. ಓಕೆ, ಇನ್ನೊಂದು ದಲ್ಲಾಳಿಗಳಿಂದ ಮುಕ್ತ ಮಾಡಬೇಕು ನೋಡಿ. ದಲ್ಲಾಳಿಗಳು ನಮ್ಮ ರೈತರನ್ನೆಲ್ಲ ನುಗ್ಗ ಮಾಡಿಬಿಡ್ತಾರೆ ಅವರು. ಅವರು ತಮ್ಮ ಲಾಭಕ್ಕಾಗಿಯೇ ಹೆಚ್ಚು ಪ್ರಯತ್ನ ಮಾಡ್ತಾರೆ ಹೊರತಾಗಿ ರೈತರನ್ನು ನೋಡಲ್ಲ ಅವರು. ಹೀಗಾಗಿ ರೈತ ನುಗ್ಗಾಗ್ತಾ ಇದ್ದಾರೆ, ಈ ಮಾವು ಬೆಳೆಗಾರರು ನುಗ್ಗಾಗ್ತಾ ಇದ್ದಾರೆ. ಇದನ್ನು ನಾವು ಹೆಂಗೆ ವಿಮೋಚನೆ ಆಗಬೇಕು, ನಮ್ಮದೇ ಮಾರಾಟ ವ್ಯವಸ್ಥೆಯನ್ನು ಹೆಂಗೆ ಮಾಡಬೇಕು ಅನ್ನೋ ಸಂಬಂಧ ನಾವು ಒಂದು ಒಳ್ಳೆಯ ಸ್ಟೆಪ್ಪನ್ನು ನಾವು ಇಟ್ಟಿದ್ದೀವಿ. ಮಾವು ಬೆಳೆಗಾರರಿಗೆ ನೇರವಾಗಿ ಮಾರುಕಟ್ಟೆ ಕಲ್ಪಿಸಿಕೊಡುವ ಉದ್ದೇಶದಿಂದ ಮಾವು ಬೆಳಗ ಮಾಡಿಕೊಂಡು ಬೆಳೆಗಾರರಿಂದ ಬಳಕೆದಾರರಿಗೆ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಈಗ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ. ಈ ಒಂದು ಮಾರುಕಟ್ಟೆಯಲ್ಲಿ ನಮಗೆ ಅನುಕೂಲತೆ ಏನೆಂದರೆ ಗ್ರಾಹಕರಿಗೆ ಅನುಕೂಲವಾಗುವ ಹಾಗೆ ನಾವು ಕ್ವಾಲಿಟಿಯನ್ನು ಅಥವಾ ಗುಣಮಟ್ಟವನ್ನು ಕೈಕೊಂಡು ಬಂದಿದ್ದೀವಿ. ಮತ್ತು ನಮಗೆ ಮಧ್ಯವರ್ತಿಗಳ ಹಾವಳಿಯಿಂದ ನಮಗೆ ಸಾಕಷ್ಟು ಹಾವಳಿ ಕಡಿಮೆ ಆಗಿ ಲಾಭದಾಯಕ ನಮಗೆ ಖುಷಿ ಆಗ್ತಾ ಇದೆ. ಮಾವು ಬೆಳೆ ನಮಗೆ ಇತ್ತಿತ್ತಲೆ ಖುಷಿ ಅನಿಸ್ತದೆ. ಇದು ಒಂದೇದು ಮಾವು ಅಂದರೆ ಹಣ್ಣಿನ ರಾಜ, ಆದರೆ ಬೆಳೆಯವರಿಗೆ ಸಾಕಷ್ಟು ತೊಂದರೆಗಳಾದ ಹವಾಮಾನ ವೈಫಲ್ಯತೆಯಾದ ಮಾರುಕಟ್ಟೆ ಸಮಸ್ಯೆಯಿಂದ ಇದ್ದರೂ ಕೂಡ ನಾವು ಎಲ್ಲನೂ ಹೋಗಲಾಡಿಸಿ ಒಂದು ಒಳ್ಳೆಯ ಗುಣಮಟ್ಟದನ್ನು ಮಾವು ಕೊಡಬೇಕನ್ನೋ ವಿಚಾರ ಇಟ್ಕೊಂಡು ನಾವು ಇದೊಂದು ಈ ಒಂದು ಸಂಘಟನೆ ಮುಂದುವರಿಸಿದ್ದೀವಿ. ಇದರಿಂದ ಇನ್ನೂ ಒಂದು ಅದೇ ರೀ ಇವರು ಏನಂದ್ರೆ, ಇವಾಗ ನಮ್ಗೆ ಟ್ರೇಡ್ ನೇಮ್ ಇಲ್ಲ. ಈ ರತ್ನಗಿರಿ ಆಪೋಸ್ ಅಂತದೇ, ಅದು ಎಲ್ಲ ಕಡೆ ಪ್ರಚಾರ ಅದೇ, ಎಲ್ಲರೂ ಅದನ್ನು ತಿನ್ನಬೇಕು ಅಂತ ಆಸೆ ಪಡ್ತಾರೆ, ಅದನ್ನು ಕೇಳಿ ಪಡ್ಕೋತಾರೆ. ಹಂಗೆ ಧಾರವಾಡದ ಆಪೂಸ ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿ ಹೇಳ್ತಾರೆ, ಧಾರವಾಡ ಆಪೀಸ್ ಈಸ್ ಮೋರ್ ಸ್ವೀಟರ್ ದ್ಯಾನ್ ದಿ ರತ್ನಗಿರಿ ಆಪೋಸ. ಆದರೂ ಸಹಿತ ನಾವು ಅದರ ಹಿಂದೆ ಬಿದ್ದೀವಿ. ಅದಕ್ಕೆ ನಮ್ಮದೇ ಒಂದು ಟ್ರೇಡ್ ನೇಮ್ ಒಂದು ನಾವು ಮಾಡ್ಕೋಬೇಕು ಅನ್ನೋದು ನಮ್ಮ ಸಂಘಟನೆಯ ಒಂದು ಉದ್ದೇಶ ಆಗಿದೆ. ಅದೇ, ಯಾವುದೇ ಒಂದು ಉತ್ಪನ್ನಕ್ಕೆ ಬೆಲೆ ಬರಬೇಕಾಗಿತ್ತು ಅಂದರೆ, ಬೇಡಿಕೆ ಬರಬೇಕಾಗಿತ್ತು ಅಂದರೆ, ಅದರ ಗುಣಮಟ್ಟ, ಯೋಗ್ಯ ಬೆಲೆ ಬೇಕು, ಹಾಂ, ಅದರ ಗುಣಮಟ್ಟ ಮತ್ತು ಅದನ್ನು ಹೇಗೆ ಮಾರಾಟ ಮಾಡ್ತೀವಿ, ಹೇಗೆ ಅವನ್ನ ವರ್ಗೀಕರಿಸ್ತೀವಿ, ಹೇಗೆ ಪ್ಯಾಕ್ ಮಾಡ್ತೀವಿ, ಎಲ್ಲಿ ಕಳಿಸ್ತೀವಿ, ಅದಕ್ಕೆ ಪ್ರಚಾರ ಹಾಕ್ಕೊಳ್ತೀವಿ, ಇದೆಲ್ಲನೂ ಕೂಡ ಒಳಗೊಂಡಿರುತ್ತೆ. ಅದಕ್ಕೆಲ್ಲನೂ ಏನು ಮಾಡಿದಿರಿ ಈ ದಿಶೆಯತ್ತ ನಮ್ಮ ಮಾವು ಬಳಗ ಇತ್ತೀಚಿನ ದಿನಗಳಲ್ಲಿ ಏನು ಒಕ್ಕಟ್ಟಾಗಿ ನಾವು ಏನು ಚಿಂತನ ಮಂಥನಗಳನ್ನು ನಡೆಸ್ತೀವಲ್ಲ, ಈ ಎಲ್ಲ ವಿಷಯಗಳನ್ನು ಕುರಿತು ನಾವು ಚರ್ಚೆ ಮಾಡಿ ಯಾವ್ಯಾವ ರೀತಿಯಾಗಿ ನಮ್ಮ ಮಾವು ಫಸಲು ಬರಬೇಕು ಮಾರುಕಟ್ಟೆಗೆ, ಮಾರುಕಟ್ಟೆಗೆ ಬರುವಾಗ ಅದು ಯಾವ್ಯಾವ ರೀತಿ ಗ್ರೇಡಿಂಗ್ ಇರಬೇಕು, ಪ್ಯಾಕಿಂಗ್ ಹೆಂಗಿರಬೇಕು, ನಾವು ಹೊರಗಡೆ ಕಳಿಸ್ತೇವೆ ಅಂದರೆ ಪ್ಯಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಈಗ ತಾನೇ ಕಟ್ಟಿ ಸರ್ ಹೇಳಿದಾಗೆ ನಮಗೊಂದು ಬ್ರ್ಯಾಂಡ್ ಅನ್ನುವಂಥದ್ದು ಬೇಕು, ಅದನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು, ನಾವೆಲ್ಲ ಒಕ್ಕಟ್ಟಾದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಅಂಥೇಳಿ ಪ್ರಪ್ರಥಮವಾಗಿ ಧಾರವಾಡ ಮಾವು ಬೆಳೆಗಾರರ ಬಳಗ ಅಂತ ಮಾಡ್ಕೊಂಡಿದ್ದೀವಿ ಸರ್. ಆ ದಿಶೆಯಲ್ಲಿ ನಾವು ನಮ್ಮದೇ ಆದಂಥ ಒಂದು ಟ್ರೇಡಿನತ್ತ ಹೋಗೋಣ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಮಾರುಕಟ್ಟೆಯತ್ತ ಹೆಜ್ಜೆ ಇಟ್ಟೀವಿ. ಕಳೆದ 3-4 ವರ್ಷಗಳಿಂದ ಮಾವನ್ನು ಯಾವ ರೀತಿಯಾಗಿ ಗುಣಮಟ್ಟದ ಬೆಳಿಬೇಕು, ವಿಷಮುಕ್ತವಾದಂಥ ಮಾವನ್ನು ಬೆಳಿಬೇಕು ಅನ್ನುವಂಥದ್ದಕ್ಕೆ ಚಿಂತನೆ ಮಾಡಿದ್ವಿ. ಮಾವುಗಳಿಗೆ ನಾನು ಕಂಡುಕೊಂಡ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯ ಬಾಧೆಗಳು ಪ್ರಾರಂಭ ಆಗ್ಯಾವ. ಅವು ಹಿಂದಿದ್ವೋ ಏನಿಲ್ಲೋ ನನಗೆ ಗೊತ್ತಿಲ್ಲ. ನಾವು ಮಾವು ತಿನ್ಬೇಕಂದ್ರೆ ಆ ತುಂಬನ್ನು ಬಾಯಲೆ ಕಡದವರ ಚೀಪಿ ಬಿಡ್ತಿದ್ವಿ, ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮ್ಮ ಮಕ್ಕಳು ಆ ರೀತಿ ತಿನ್ನೋ ಹಾಗಿಲ್ಲ. ಅದನ್ನು ಕಟ್ ಮಾಡಬೇಕು, ಅದ್ರ ಒಳಗೆ ಏನದ ನೋಡಬೇಕು, ಹುಳ ಅದನೋ ಏನು ಸ್ಪಾಂಜಿ ಟಿಶ್ಯೂ ಅದನೋ ಏನೇನು ಮತ್ತೇನೇನು ಅದನೋ ನೋಡಿಕೊಂಡು ತಿನ್ನುವಂಥ ಒಂದು ಕಾಲ ಬಂದದ. ಅದು ಹವಾಮಾನ ವೈಪರೀತ್ಯದಿಂದಾಗಿ ಈ ಎಲ್ಲದರ ಮಧ್ಯೆ ಆರೋಗ್ಯಕರವಾದಂತಹ ವಿಷಮುಕ್ತವಾದಂತಹ ಒಂದು ಮಾವನ್ನು ಬೆಳೀಲಿಕ್ಕೆ ಈ ಮಾವು ಬಳಗ ಸಾಕಷ್ಟು ಪ್ರಯತ್ನ ಮಾಡಿದ. ಇಲ್ಲಿ ಇರತಕ್ಕಂಥ ಇಲಾಖೆಯ ವಿಜ್ಞಾನಿಗಳದು, ಆಮೇಲೆ ಇನ್ನಿತರ ತೋಟಗಾರಿಕಾ ಬಳಗದ ಸೈಂಟಿಸ್ಟ್ಗಳದು ಸಹಾಯ ಸಹಕಾರ, ಅವ್ರ ಮೂಲಕ ತರಬೇತಿ ತಗೊಂಡು ನಾವು ಅವುಗಳನ್ನೆಲ್ಲ ಬೆಳೀಲಿಕ್ಕೆ ಮುಂದಾಗಿವೆ. ಒಂದು ನಾನು ಇಲ್ಲೇ ಉದಾಹರಣೆ ಕೊಡ್ಬೇಕಂದ್ರೆ ಮಾವಿಗೆ ಬರ್ತಕ್ಕಂಥ ಜಿಗಿ ನೊಣ, ಆ ಜಿಗಿ ಹುಳ ಏನು ಅನಾಹುತ ಮಾಡ್ತದೆ, ಅದಕ್ಕೆ ನಾವು ಮಾರುಕಟ್ಟೆಯಲ್ಲಿ ಹೋದ್ರೆ ರಾಸಾಯನಿಕ ವಿಷಮುಕ್ತವಾದಂಥ ರಾಸಾಯನಿಕಗಳು ಬಹಳ ಅವ, ಯಾವುದನ್ನು ತಂದು ನಾವು ಹೊಡಿಬೇಕು ಅನ್ನುವಂಥದ್ದಕ್ಕೂ ನಾವು ಪ್ರಯತ್ನ ಮಾಡಿದ್ವಿ. ಅವುಗಳನ್ನು ಹೊಡೆಯೋದ್ರಿಂದ ಇದು ವಿಷಕಾರಿ ಆಗ್ತದೆ, ರಾಸಾಯನಿಕ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಇದನ್ನು ಮುಕ್ತವಾಗಿ ಮಾಡಲಿಕ್ಕೆ ನಾವು ಯೆಲೋ ಶೀಟ್ಗಳನ್ನು ಹಚ್ಚೋದ್ರಿಂದ, ಆ ಜಿಗಿ ನೊಣ ಏನದ ಅಲ್ಲ ಯೆಲೋ ಶೀಟ್ ಹಚ್ಚೋದ್ರಿಂದ ಆ ಜಿಗಿ ನೊಣ ಬಂದಿದ್ದ ಆ ಅಂಟಿ ಕೂಡ್ತದೆ, ಯೆಲೋ ಶೀಟಿಗೆ ಅಟ್ರ್ಯಾಕ್ಟ್ ಆಗ್ತದೆ. ಅದು ಇದು ನಮಗೆ ವಿಜ್ಞಾನಿಗಳು ಪರಿಚಯ ಮಾಡಿಸಿಕೊಟ್ಟಾರೆ, ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಬೆಣಗಿ ಸರು, ಗೋಪಾಲಿ ಸರು, ಶಾಂತಪ್ಪ ಸರು, ಇವರೆಲ್ಲರ ಸಹಾಯ ಸಹಕಾರ ತೊಗೊಂಡು ನಾವು ಆ ದಿಶೆಯತ್ತ ಬಂದ್ವಿ, ಬಹಳ ನಮಗೆ ವರ್ಕೌಟ್ ಆಗ್ಯಾವ. ಆಮೇಲೆ ಮೋಹಕ ಬಲೆ, ಒಂದು ನೊಣ ಅದು ಬಂದು ಯಾವಾಗೋ ಕಾಯಿದ್ದಾಗ ಅದ್ರ ಮೇಲೆ ಕೂತು ಅದರ ಒಳಗೆ ತತ್ತಿ ಹಾಕಿ ಹೋಗ್ಬಿಡ್ತದೆ, ಮ್ಯಾಲೆ ಏನೂ ಕಲಿ ಇರೋದಿಲ್ಲ, ಕಚ್ಚು ಇರೋದಿಲ್ಲ, ಭಾಳ ಅಟ್ರ್ಯಾಕ್ಟಿವ್ ಆಗಿ ಹಣ್ಣು ಆಗ್ತದೆ. ಅದು ಯಾರೇ ನೋಡಿದರೂ ಅದನ್ನು ಮೊದಲಿಗೆ ಚಾಯ್ಸ್ ಮಾಡ್ಕೋತಾರೆ. ಅಂಥ ಹಣ್ಣು ಹೆಚ್ಚು ನೋಡಿದಾಗ ಅದರೊಳಗೆ ಹಣ್ಣು ನೊಣದ ಕೀಟಗಳಿರ್ತಾವೆ, ಅವುಗಳನ್ನು ನಮಗೆ ತಿನ್ನಲಿಕ್ಕೆ ಇದು ಆಗೋದಿಲ್ಲ. ಅಂಥವುಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದಕ್ಕೂ ಮೋಹಕ ಬಲೆಗಳನ್ನು ತೋರಿಸ್ಯಾರ. ಅವುಗಳನ್ನು ಕಟ್ಟೋದ್ರಿಂದ ಯಾವುದೇ ರಾಸಾಯನಿಕ ಬಳಸಲಾರದೆ ನಾವು ಆರೋಗ್ಯಕರವಾದಂಥ ಹಣ್ಣುಗಳನ್ನು ಬೆಳಿತೀವಿ. ಅವುಗಳನ್ನು ಗ್ರೇಡಿಂಗ್ ಮಾಡಿ ನಾವು ಮಾರುಕಟ್ಟೆಗೆ ತರ್ತೀವಿ, ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಕಳಿಸ್ತೀವಿ. ಆ ದಿಶೆಯತ್ತ ಸಾಕಷ್ಟು ಪ್ರಯತ್ನ, ತರಬೇತಿ ಹಾಗೂ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ತೋರಿಸ್ಯಾರ. ಆ ದಿಶೆಯತ್ತ ನಮ್ಮ ಬಳಗ ಮುಂದಿದೆ ಅಂತ ಹೇಳ್ಬೋದು ಸರ್. ಇದರೊಂದಿಗೆ ಇನ್ನೂ ಅದೇ ಈಗ ಹಣ್ಣು ಆಕರ್ಷಕ ಆಗಬೇಕು, ಗಿರಾಕಿಗಳು ಬಾಳಿಕೆದಾರರು ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆಕರ್ಷಣೆ ಮಾಡ್ಬೇಕತ್ರ ಮಧ್ಯವರ್ತಿಗಳು ಅಥವಾ ಬೇರೆ ಬೇರೆ ವ್ಯಾಪಾರಿಗಳು ಬಳಸುವ ವಿಧಾನವನ್ನು ನಾವು ಅನುಸರಿಸಿದರೆ ನಮ್ಮೂ ಅಟ್ರ್ಯಾಕ್ಟ್ ಆಗ್ತಾವೆ, ನಾವು ಮಾಡಲ್ಲ. ನಾವು ಇವರೆಲ್ಲ ಚರ್ಚೆ ಮಾಡಿದಂಗೆ ವಿಷಮುಕ್ತ ಹಣ್ಣನ್ನು ನಾವು ಬಾಳಿಕೆದಾರ ಕೊಡ್ಬೇಕಂತ ವಿಚಾರದೆ, ಅದಕ್ಕಾಗಿ ನಮ್ಮದೇ ಒಂದು ವಿಧಾನಗಳನ್ನು ನಾವು ಮಾಡ್ಕೊಂಡ್ವಿ. ವಿಜ್ಞಾನಿಗಳು ಸಂಪರ್ಕಿಸಿ ತಜ್ಞರನ್ನು ಕೇಳಿ ಅವ್ರು ಹೆಂಗೆ ಸಾವಯವ ಹಣ್ಣವನ್ನು ಮಾಡಬೇಕು ಅನ್ನೋ ವಿಜ್ಞಾನ ಅವ್ರು ಕೇಳಿ ಅದ್ರದ್ದು ನಾವು ಪ್ರಯತ್ನವೂ ನಮ್ಮದು ಸಂಘಟನೆ ಒಂದು ಗುರಿ ಏನಪ್ಪ ಅಂದರೆ ಇದನ್ನು ವಿಷಮುಕ್ತ ಹಣ್ಣನ್ನು ತಯಾರು ಮಾಡೋ ರೀತಿಯನ್ನು ಎಲ್ಲರಿಗೆ ನಾವು ಕಲಿಬೇಕು, ಇನ್ನೊಬ್ರು ರೈತರಿಗೆ ಕಲಿಸುವಂಗೆ ಮಾಡುವಂಥ ಪ್ರಯತ್ನವೂ ನಮ್ಮದು. ಓಕೆ, ಈ ಮಾವು ಬೆಳೆಗಾರರ ಬಳಗದಲ್ಲಿ ಎಷ್ಟು ಜನ ರೈತರಿದ್ದೀರಿ? ಚಿನ್ನ ದಿನಗಳಲ್ಲೇ ಸುಮಾರು ನಾವು 350 ಜನ ರೈತರನ್ನ ಕರ್ಕೊಂಡು ನಾವು ಬಳಗದಲ್ಲಿದ್ದೀವಿ. ಕಾಲಕ್ಕೆ ಸೇರ್ತೀವಿ, ಎಷ್ಟೋ ಜನರಿಗೆ ನಾವು ಫೀಲ್ಡಿನಾಗನ ಹೋಗಿ ಭೇಟಿ ಕೊಡ್ತೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದಕ್ಕಾಗಿ ಹೊಸಮನಿ ಸರು ಹಾಗೂ ಇನ್ನಿತರ ನಮ್ಮ ಬಳಗದಲ್ಲಿರೋರು ಮುಂಚೂಣಿಯಲ್ಲಿದ್ದು ಆ ಮೆಂಬರ್ಶಿಪ್ಗಳನ್ನು ಪಡೆದು ಯಾಕೆ ಈ ಬಳಗ ಅನ್ನುವಂಥದ್ದನ್ನು ಪರಿಚಯಿಸಿ ಅದಕ್ಕೆ ಸೇರ್ಪಡೆ ಆಗುವಂಥ ಪ್ರಯತ್ನ ನಡೆದಿದೆ ಸರ್. ಈ ಬಳಗದಲ್ಲಿ ಏನೋ ಒಂದು ಡಿಸಿಷನ್ ಮಾಡ್ತೀವಿ, ಎಲ್ಲರೂ ವಿಷಮುಕ್ತವಾದ ಪದ್ಧತಿಯನ್ನು ಬಳಸಬೇಕು, ಮತ್ತು ಸರಿಯಾದ ಸಮಯಕ್ಕೆ ಕಟಾವು ಮಾಡಬೇಕು, ಸರಿಯಾಗಿ ಪ್ಯಾಕ್ ಮಾಡಬೇಕು, ಸರಿಯಾಗಿ ಗ್ರೇಡಿಂಗ್ ಮಾಡಬೇಕು, ಆನಂತರ ತಂದಿಡಬೇಕು, ಮಾರಾಟಕ್ಕೆ ಇಂತಿಂಥ ಕ್ರಮಗಳನ್ನು ಅನುಸರಿಸಬೇಕು, ಕೆಲವೊಂದಿಷ್ಟು ತಿರಸ್ಕೃತವಾದಂಥ ಉತ್ಪನ್ನವನ್ನು ಬೇರೆ ಎಲ್ಲಾದರೂ ಮಾರ್ಕೊಳ್ಳಿ, ಹಿಂಗೇನಾದರೂ ಒಂದು ಗಡಿಯನ್ನು ಹಾಕ್ಕೊಂಡಿದ್ದೀವ ಅಂತ. ಅವಶ್ಯವಾಗಿ ಹಾಕ್ಕೊಂಡಿವಿ ಸರ್. ಯಾವ ರೀತಿಯಾಗಿ ನಾವು ಮಾವುಗಳನ್ನು ಗ್ರೇಡಿಂಗ್ ಮಾಡಬೇಕು, ಗ್ರೇಡಿಂಗ್ ಮಾಡೋದ್ರಿಂದ ಇರತಕ್ಕಂಥ ಲಾಭಾಂಶ ಏನು ಅನ್ನುವಂಥದ್ದನ್ನು ತಿಳ್ಕೊಂಡಿವಿ. ಸಪೋಸ್ ಈಗ ನಮ್ಮ ಗಾಂವಕರ್ ಸರ್ ಅವರು ಎಕ್ಸ್ಪೋರ್ಟನ್ನು ಮಾಡ್ತಾರೆ, ಇಲ್ಲೇ ಸ್ಥಳೀಯವಾದಂಥ ಕನ್ಸೂಮರ್ಗೂ ಪೂರೈಕೆ ಮಾಡ್ತಾರೆ. ಸ್ಥಳೀಯ ಜನರಿಗೆ ಏನು ನಾ ಮೊದಲೇ ಹಣ್ಣು ಕೊಡಬೇಕನ್ನುವಂಥದ್ದು ಅವರ ಆದ್ಯತೆ. ನಾನು ಇಷ್ಟೆಲ್ಲ ಉದ್ಯಮೆದಾರರಿದ್ದಾರೆ, ಅವ್ರಿಗೇನೆಲ್ಲ ಆರ್ಥಿಕ ತೊಂದರೆ ಇಲ್ಲ, ಏನಿಲ್ಲ. ಆದಾಗ್ಯೂ ಕೂಡ ಅವ್ರದ್ದು ಉದ್ದೇಶ ಏನು, ನಾನಿಲ್ಲೇ ಆರೋಗ್ಯಕರವಾದಂಥ ಹಣ್ಣನ್ನು ಬೆಳಿಬೇಕು, ಮೊದಲನೇಗೆ ನೇರವಾಗಿ ಕನ್ಸೂಮರ್ಗೆ ಇದನ್ನು ಪೂರೈಕೆ ಮಾಡಬೇಕನ್ನುವಂಥದ್ದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ದಿಶೆಯತ್ತ ನಮಗೆ ವಿಜ್ಞಾನಿಗಳು ಕೂಡ ಡೆಮಾನ್ಸ್ಟ್ರೇಷನ್ನು, ತರಬೇತಿ ಹಾಗೂ ಪ್ರಾತ್ಯಕ್ಷಿಕೆ ಇನ್ನಿತರ ಎಲ್ಲ ರೀತಿಯಲ್ಲಿ ನಮಗೆ ಈ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ನಾವು 100% ಆರ್ಗ್ಯಾನಿಕ್ ಆಗಿರಲಿಕ್ಕಿಲ್ಲ. ಕೆಲವೊಂದು ಕಡೆ ನಾವು ಯೆಲೋ ಕಲರಿನ ರಾಸಾಯನಿಕಗಳು ಸಿಗ್ತಾವೆ ಮಾರುಕಟ್ಟೆಯಲ್ಲಿ, ಅದನ್ನು ಪರಿಚಯಿಸ್ಕೊಂಡೇವಿ. ರೆಡ್ ಕಲರು ಬ್ಯಾಡ ಅನ್ನುವಂಥದ್ದನ್ನು ತಿರಸ್ಕರಿಸೀವಿ. ಆ ದಿಶೆಯತ್ತ ಬಂದು ನಾವು ಮಿನಿಮಮ್ ರಾಸಾಯನಿಕವನ್ನು ಕೂಡ ಬಳಕೆ ಮಾಡಿ ಎಮರ್ಜೆನ್ಸಿ ಟೈಮ್ದಲ್ಲಿ ಅವುಗಳನ್ನು ಬಳಕೆ ಮಾಡಿದರೂ ಹೆಚ್ಚು ನಾವು ಸಾವಯವ ದಿಶೆಯತ್ತ ಏನು ಟ್ರ್ಯಾಪ್ ಹಾಕೋದಿರ್ಬೋದು, ಎಲ್ಲೋ ಸೀಟ್ ಕಟ್ಟೋದಿರ್ಬೋದು, ಅವುಗಳ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಮುಂದಾಗಿವೆ ಅಂಥೇಳಿ ನಾನು ಹೆಮ್ಮೆ ಅಂತ ಹೇಳ್ಬಿಟ್ಟೆ. ಈಗ ಹೇಗೆ ಮಾರಾಟ ಮಾಡೋದು, ಎಲ್ಲಿ ಇಂಥ ಮಳಿಗೆಗಳು ಏನಾದರೂ ಇದಾವೋ ಹೇಗೆ? ಯಾಕಂದ್ರೆ ನೀವು ನಮ್ಮ ಜಿಲ್ಲೆಯೊಳಗೆ 3 ತಾಲೂಕು ಹೇಳಿದ್ರಿ, ಮಳಿಗೆಗಳು ನಿರಂತರವಾಗಿ ಇಂಥ ಮಳಿಗೆಗೆ ಹೋದರೆ ಈ ಗುಣಮಟ್ಟದ ಉತ್ಪನ್ನ ನಮಗೆ ಸಿಗುತ್ತೆ, ಕಣ್ಣು ಮುಚ್ಚಿ ನಾವು ತೊಗೊಂಡ್ಬರ್ಬೋದು, ಆ ರೀತಿ ಗ್ರಾಹಕರಿಗೂ ಕೂಡ ಬರಬೇಕು ಆ ಮನಸ್ಸು. ಇರಲಿಲ್ಲ ಅಂದರೆ ನಿಮ್ಮ ಹೆಸರು ಬೇರೆದವ್ರು ಮಾರ್ಬೋದು, ಅಥವಾ ನೀವು ಎಲ್ಲಿದ್ದೀರೋ ಏನು ಅಂತೇಳಿ ಅನ್ಕೋಬಹುದು. ಸರ್, ಒಂದು ದೊಡ್ಡ ಪ್ರಶ್ನೆ ಕೇಳಿದ್ರಿ. ಮಾರುಕಟ್ಟೆ ಅನ್ನುವಂಥದ್ದು ಪ್ರತಿಯೊಬ್ಬ ಇವತ್ತಿಯ ರೈತ ಅನ್ನುವಂಥ ಏನೇ ಉತ್ಪಾದನೆ ಮಾಡಿದರೂ ಅವನಿಗೆ ಸವಾಲಾಗಿರುವುದು ಮಾರುಕಟ್ಟೆ. ಅದು ಧಾನ್ಯ ಆಗಿರ್ಬೋದು, ಹಣ್ಣಾಗಿರ್ಬೋದು, ಮತ್ತೊಂದಾಗಿರ್ಬೋದು, ವಿಶೇಷವಾಗಿ ಮಾವು, ಪೆರಿಷಬಲ್ ಐಟಮ್. ಇದನ್ನು ನಾವು ಮಾರುಕಟ್ಟೆಗೆ ತಂದಿವಿ ಅಂದರೆ 2 ದಿನ ತಡಿಲಿಕ್ಕಿಲ್ಲ, ನಾವು ಏನು ಮಾಡಬೇಕನ್ನುವಂಥ ಸವಾಲು. ಈ ಎಲ್ಲದರ ಮಧ್ಯೆ ನಾವು ಆ ಒಂದು ಪ್ರಯತ್ನವನ್ನು ಘೋರವಾಗಿ ಎದುರಿಸ್ತಾ ನಾವು ಸ್ಥಳೀಯವಾಗಿ ಇವತ್ತು ಒಂದು ಕ್ಷೇತ್ರ ಮಾಡಿಕೊಂಡಿವಿ. ಇಂಥ ಧಾರವಾಡ ಸಿಟಿಯಲ್ಲಿ ನಮ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನ ಅನ್ನುವಂಥದ್ದು ಕೇಂದ್ರ ಸ್ಥಳದಲ್ಲಿ ಏನೋ ಕೋರ್ಟ್ ಸರ್ಕಲ್ ಹತ್ತಿರ ಇದೇನೋ ಆ ಬಸಪ್ಪ ಖಾನಾವಳಿ ಪಕ್ಕದಲ್ಲಿ, ಅಲ್ಲೇ ನಿರಂತರವಾಗಿ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೋರಿ ಅಂಥೇಳಿ ನಮ್ಮದೇ ಆದಂಥ ಮಾವು ಬೆಳೆಗಾರರ ಅಲ್ಲಿದ್ದಾರೆ. ಆ ಆಡಳಿತ ಮಂಡಳಿಯಲ್ಲಿ ನಮ್ಮ ಸಂಜೀವ್ ಕುಲಕರ್ಣಿ ಡಾಕ್ಟರ್ ಇರ್ಬೋದು, ಇನ್ನಿತರ ಎಲ್ಲ ಆಡಳಿತ ಮಂಡಳಿಯವರು ನಮಗೆ ಸಹಕಾರ ಕೊಟ್ಟು ಅಲ್ಲೇ ಮಾವು ಸೀಸನ್ ಮುಗಿಯುವವರೆಗೂ ನೀವು ಇಲ್ಲೇ ಮಾರಾಟ ಮಾಡ್ಕೋರಿ, ಪ್ರತಿದಿನ ಮಾರಾಟ ಮಾಡ್ಕೋರಿ ಅಂದಾರ. ಕಳೆದ ನಮ್ಮ ಅಕ್ಷಯ ತೃತೀಯ ದಿನದಿಂದ, ಶುಭ ದಿನದಿಂದ ನಮ್ಮ ಮಾರಾಟ ಮಳಿಗೆ ಈ ವರ್ಷ ಪ್ರಾರಂಭ ಆಗಿದೆ. ಮಾವು ಬೆಳೆಗಾರರ ಬಳಗ ಪ್ರಾರಂಭ ಆಗಿ 5 ವರ್ಷ ಆದರೂ ಕೂಡ ನಾವು ಮಾರುಕಟ್ಟೆಗೆ ಇವತ್ತು ಒಗ್ಗಟ್ಟಿನಿಂದ ಒಂದು ತೀರ್ಮಾನ ತಗೊಂಡು ಅಲ್ಲೇ ಇದ್ದೇವೆ. ನಿರಂತರವಾಗಿ ನಮ್ಮ ಮಾವು ಬೆಳೆಗಳನ್ನು ಹಂತ ಹಂತವಾಗಿ ಅಲ್ಲಿ ಬಂದು ನಮ್ಮ ಬೆಳೆಗಾರರು ತಮ್ಮ ಯಾವಾಗ ಒಂದು ಉತ್ಪಾದನೆ ಇರ್ತದೋ ಆವತ್ತು ತಂದು ಅಲ್ಲಿ ಮಾರಾಟ ಮಾಡ್ಲಿಕ್ಕತ್ತಾರ. ಆ ದಿಶೆಯತ್ತ ನಮ್ಮ ಪ್ರಯತ್ನ ನಡೆದದ. ಅಲ್ಲೂ ಕೂಡ ನಾವು ಕನ್ಸೂಮರ್ ಯಾರ್ಯಾರು ಬರ್ತಾರಲ್ಲ, ಏನಾದರೂ ಅಂಥ ಡ್ಯಾಮೇಜಸ್ ಬಂದ್ರೆ ಹಣ್ಣಿನಲ್ಲಿ ಮ್ಯಾಲೆ ನೋಡಲಿಕ್ಕೆ ಗೊತ್ತಾಗೋದಿಲ್ಲ, ಹೆಚ್ಚದಾಗಿ ಬರ್ತಾವೆ, ಅಂಥವಕ್ಕೂ ಕೂಡ ನಾವು ಭರವಸೆ ಕೊಟ್ಟು ಅವರಿಗೆ ಆ ಲಾಭಾಂಶವನ್ನು ಪೂರೈಸಬೇಕು, ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆರ್ಥಿಕವಾಗಿ ಕೂಡ ಕೊಳ್ಳೋರಿಗೆ ಲಾಭ ಆಗುತ್ತೆ. ಲಾಭ ಆಗುತ್ತೆ, ನಾವು 300-400-500 ರೂಪಾಯಿ ಡಜನ್, ಆದ್ರೆ 100 ರೂಪಾಯಿಗೆ 16 ಕಾಯಿಲೆ ತೊಗೊಂಡು ಹೋಗಲಿ ಅಂತೇಳಿ ನಾವು ಏನು ಮಾಡೀವಿ. ಅದ್ರಾಗ ಅವರು ಸಣ್ಣ ಸೈಜು ದೊಡ್ಡ ಸೈಜು ಎಲ್ಲ ಕೇಳ್ತಿರ್ತಾರೆ. ಭಾಳ ಒಬ್ಬರವರಿಗೆ ಇನ್ನು 300-400 ರೂಪಾಯಿ ಡಜನ್ ತೊಗೊಳಕ್ಕೆ ಆಗೋದಿಲ್ಲರಿ, ಒಂದು 100 ರೂಪಾಯಿದು ಕೊಡ್ರಿ ಅಂತೀವಿ. ಅಂಥದ್ದು ನಾವು ಇದು ಮಾಡಿವ್ರಿ, ಒಂದು 8 ಹಣ್ಣು ಹಾಕಿ ಸಣ್ಣವ್ರೆ ಅಂದ್ರೆ ಚಲೋ ಟೇಸ್ಟ್ ಇರ್ತಾವೆ, ನಂಬರ್ 1 ಟೇಸ್ಟ್ ಇರ್ತಾವೆ. ಅಂಥದ್ದು ನಾವು 100 ರೂಪಾಯಿ ಇಟ್ಟು ಎಲ್ಲರಿಗೂ ಸಹ ಹೋಗಲಿ, ಎಲ್ಲರೂ ತಿನ್ನಲಿ ಧಾರವಾಡ ಆಪೂಸ ಅಂತೇಳಿ ಅದನ್ನು ಸ್ಟಾರ್ಟ್ ಮಾಡೇವ್ರಿ. ಆಮ್ಯಾಗೆ ನಮ್ಮ ಹೊಲದಾಗ ರೋಸ್ ಆ್ಯಪಲ್ಲು ಅಂಥವು ಇಂಥವು ಏನಾರು ನಾವು ಹಣ್ಣು ಬೆಳೆದಿರ್ತೀವಿ, ಅಂಥದ್ದು ತಂದು ಒಂದು 50-40 ರೂಪಾಯಿದು ಒಂದೊಂದು ಕ್ಯಾರಿ ಬ್ಯಾಗ್ನ ಹಾಕಿ ಅದನ್ನು ಕೊಡ್ಲಿಕ್ಕತ್ತೇವ್ರಿ, ಅದ್ರ ಟೇಸ್ಟ್ ನೋಡಲಿ. ಅಂದರೆ ಧಾರವಾಡದಾಗ ಏನೈತೆ ರೀ, ನಾ ಹೇಳೋ ಉದ್ದೇಶ ಎಲ್ಲ ಥರದ್ದು ಹಣ್ಣು ಬೆಳಿತಾವೆ ಧಾರವಾಡ ಆಪೂಸ. ಇದ್ರೊಳಗೆ ಆಪೂಸು ಬೆಳೀತೈತಿ, ನಾ ಜಪ್ನೀಸಿಗೆ ಒಂದು ಇದು ಬೆಳೆ ಹಣ್ಣು ಬೆಳೆಯಾಕ್ತೇನೆ, ಒಂದು ಹಣ್ಣಿಗೆ 10,000 ರೂಪಾಯಿ ಕೇಳಾಕ್ತಾರೆ ರೀ. ಅದನ್ನ ನನ್ನ ಕಡೆ ರೆಡ್ ಕಲರ್ದು ಒಂದು ಐತ್ರಿ ಜಪ್ನೀಸ್, ಅದು ಈಗ ಬೆಂಗಳೂರದ ಒಬ್ಬರು 10,000 ರೂಪಾಯಿಗೆ ಒಂದು ಹಣ್ಣು ಕೇಳಾಕತ್ತಾರೆ, ಅದನ್ನು ಮ್ಯಾಜಾಕಿ ಅಂತೇಳಿ ಹಣ್ಣು. ಅದು ನಮ್ಮಲ್ಲಿ ಈಗ ಎಲ್ಲ ವೆರೈಟಿ, ನನ್ನ ತೋಟದಾಗ ಇರೋದು 40 ವೆರೈಟಿ ಐತ್ರಿ, 40 ವೆರೈಟಿ ಹಣ್ಣು ಚಲೋ ಕ್ವಾಲಿಟಿನೂ ಬರ್ತೈತೆ ರೀ. ಈಗ ಜಪಾನ್ದಾಗ ಏನು ಮ್ಯಾಜಾಕಿ ಏನು ಬೆಳೀತಾರೆ ಅವರು ಎ ಸಿ ಒಳಗೆ ಇದ್ರೊಳಗೆ ಬೆಳೀತಾರೆ, ನಮ್ಮ ಧಾರವಾಡದೊಳಗೆ ನಾವು ಓಪನ್ ಹೊಲದಾಗ ಬೆಳಿತೀನಿ, ಅದ ಕ್ವಾಲಿಟಿ ಅದ ಸೇಮ್ ಅದ ಸೈಜ್ ಬರ್ತದೆ, ಅದ ಟೇಸ್ಟ್ ಇರ್ತದೆ. ಈಗ ನಂದು ಏನಂದರೆ ಇನ್ನೂ ಮಾರುಕಟ್ಟೆ ತಂತ್ರಗಳು ಇದೆಲ್ಲ ಬೇರೆ ಬೇರೆ ರೀತಿ ಇರ್ತವೆ. ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ 100, 200, 300 ಮನೆಗಳು ಇರ್ತವೆ. ಪ್ರತಿಯೊಬ್ಬ ಮಾರಾಟಗಾರರು ಅಥವಾ ರೈತರೇ ನೇರವಾಗಿ ಅಲ್ಲಿ ಅಪಾರ್ಟ್ಮೆಂಟ್ ಹೋಗಿ ನಾವು ಇಷ್ಟು ಹಣ್ಣನ್ನು ಬೆಳೆದಿದ್ದೀವಿ ನಿಮಗೆ ಸಪ್ಲೈ ಮಾಡ್ತೀವಿ, ನಾ ಮಧ್ಯವರ್ತಿ ಅಲ್ಲ, ನಾನೇ ನೇರವಾಗಿ ತಂದು ನೀವು ಮಾರಾಟ ಮಾಡ್ತೀನಿ, ನಿಮ್ಮ ಬೇಡಿಕೆ ಎಷ್ಟು ಏನು ಅಂತೇಳಿ ನಮಗೆ ಸಲ್ಲಿಸ್ರಿ, ಅದರಲ್ಲಿ ಏನಾದರೂ ಕ್ವಾಲಿಟಿ ಒಳಗೆ ಒಂದೇ ಸ್ವಲ್ಪ ಡೌಟ್ ನೀವು ಬಂತು ಅಂತೇಳಿದ್ರೆ ನಾ ಜವಾಬ್ದಾರಿ ನೋಡಿಕೊಂಡು ನಂತರ ಬೇಕಾದ್ರೆ ಮುಂದಿನ ವಾರ ಬರ್ತೀನಿ ದುಡ್ಡು ಆಮೇಲೆ ಕೊಡಿ. ಇಷ್ಟು ಧೈರ್ಯವಾಗಿ ಹೋಗಿ ನೇರವಾಗಿ ಇವತ್ತು ಕಟಾವು ಮಾಡಿದಂಥ ಹಣ್ಣು ನಾಳೆ ಸಾಗಿಸಿ ಗ್ರಾಹಕನಿಗೆ ಮುಟ್ಟುವಷ್ಟು ಅಷ್ಟು ಧೈರ್ಯ ಇದೆಲ್ಲನೂ ಇದೆಯಲ್ಲ, ಆ ಮಟ್ಟದ್ದು ನಮಗೆ ಬೇಕು. ಈಗ ಮೈ ಮ್ಯಾಂಗೋ ಬೇರೆಯವರು ಹೋಗಿ ಮಾರಾಟ ಮಾಡಿದರೆ, ನಾ ತೊಗೊಂಡೋಗಿ ಮಾರಾಟ ಮಾಡಿದರೆ ಹೀಗೆಲ್ಲ ಇರುತ್ತೆ. ನಮ್ಮ ಸುರೇಶ್ ಕುಲಕರ್ಣಿ ಅವ್ರು ಕಳಿಸ್ಯಾರ ಅನ್ನೋದೈತಲ್ಲ, ಏನಾದರೂ ಆತನ ಸುರೇಶ್ ಕುಲಕರ್ಣಿ ಕೇಳ್ಬೋದು ಅಂತೇಳಿ ಅನ್ನೋದು ಇದೆ, ಆ ಒಂದು ನಂಬಿಕೆ ಬಿಲ್ಡ್ ಆಗಬೇಕು. ಡೆಫಿನೆಟ್ಲಿ ಮಾಡಿದ್ದೀವಿ ಸರ್. ಹೇಮಂತ್ ಸರ್, ಈ ವಿಚಾರವಾಗಿ ನಾನು ಒಂದು ಹೇಳ್ಕೊತೀನಿ. ಉತ್ತಮವಾದಂಥ ಒಂದು ಮಾಹಿತಿಯನ್ನು ತಾವು ಕಲ್ಪಿಸ್ಲಿಕ್ಕೆ ಮುಂದಾದ್ರಿ. ನಾವು ಈ ಪ್ರಯತ್ನ ಕೂಡ ಮಾಡಿದ್ದೀವಿ, ದೊಡ್ಡ ದೊಡ್ಡ MNC ಕಂಪನಿಗಳನ್ನು ಕೂಡ ಅಪ್ರೋಚ್ ಆಗಿದ್ದೀವಿ. ನೀವು ಹೇಳಿದಂಗೆ ಬೆಂಗಳೂರು ನಗರದಂತಹ ಒಂದು ಅಪಾರ್ಟ್ಮೆಂಟ್ನಲ್ಲೂ ಕೂಡ ಹೋಗಿ ಭರವಸೆ ಮೂಡಿ ಮೂಡಿಸೋ ರೀತಿಯಲ್ಲಿ ಅವರಿಗೆ ನಾವು ಇಂಥ ದಿನ ನಮ್ಮ ಮಾಲ್ ಬರ್ತದಿಲ್ಲಿ, ನಾವು ಆರ್ಗ್ಯಾನಿಕ್ ಮಾವನ್ನು ಬೆಳೆದೀವಿ, ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಕಂಪ್ಲೇಂಟ್ ಇದ್ದರೆ ನಾವು ಅದಕ್ಕೆ ಭರವಸೆ ನೀಡ್ತೀವಿ ಅನ್ನುವಂಥ ದಿಶೆಯಿಂದ ನಾವು ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡಿಕೊಂಡೀವಿ. ಪ್ರಪ್ರಥಮವಾಗಿ ನಾವು ಎಲ್ಲಿ ಧಾರವಾಡದ ಸ್ಥಳೀಯರ ಒಂದು ಆಸೆಯನ್ನು ಈಡೇರಿಸ್ಬೇಕನ್ನುವಂಥ ಬಲವಾದ ಇಚ್ಛೆ ನಮ್ಮದು. ನಾವು ಬೆಂಗಳೂರಿಗೆ ಹೋದರೆ ಹೆಚ್ಚಿನ ರೇಟ್ ಸಿಗ್ತದೆ, ವಾರಾಣಕ್ಕೆ ಹೋದರೆ ಇನ್ನೂ ಹೆಚ್ಚಿನ, ಇಲ್ಲಿ ಅಪಾರ್ಟ್ಮೆಂಟಿಗೆ ಹೋಗ್ಬೋದು, ಇಲ್ಲೂ ಕೂಡ ನಾವು ಆ ದಿಶೆಯತ್ತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಮೊದಲೇ ಹೆಜ್ಜೆ. ಶಾಂತಿ ಪ್ರತಿಷ್ಠಾನದಲ್ಲಿ ನಾವು ಮಾವು ಬೆಳೆಗಾರರ ಬಳಗ ಇವತ್ತಿಟ್ಟು ಮಾರಾಟ ಮಾಡ್ಲಿಕ್ಕತ್ತೀವಿ. ಅಲ್ಲಿ ಖರೀದಿ ಮಾಡಿದಂಥವ್ರಿಗೂ ಕೂಡ ಭರವಸೆ ನೀಡೇವಿ. ಎಷ್ಟೋ ಸಣ್ಣ ಪುಟ್ಟ ಕಂಪ್ಲೇಂಟ್ ಇದ್ದರೂ ಕೂಡ ತೊಗೊಂಡು ಬರ್ಲಿಕ್ಕತ್ತಾರ. ನಾನು ಒಂದು ವಿನಂತಿ ಮಾಡ್ಕೋತೀನಿ ಈ ಮೂಲಕ, ಗ್ರಾಹಕರು ಕೂಡ ಇವತ್ತು ನಮಗೆ ಸ್ಪಂದಿಸಲೇಬೇಕಾಗಿದೆ. ಮಾವು ಬೆಳೆಗಾರ ಎಷ್ಟೊಂದು ಪರಿಶ್ರಮ ಪಡ್ತಾ ಇದ್ದಾನೆ ಅನ್ನುವಂಥದ್ದು ಆ ಗ್ರಾಹಕನಿಗೂ ಕೂಡ ಗೊತ್ತಾಗಬೇಕು. ಇವತ್ತು ನಿಸರ್ಗ ಕಾಡ್ತಾ ಇದೆ ಒಂದೆಡೆ, ಬೆಳೆಗಾರ ಏನಾದರೂ ವಿಚಾರ ಮಾಡಿದ್ದಾದರೆ ಮಾವನ್ನು ತೆಗೆಯುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಬೆಳೆಗಾರರು ಇವತ್ತು ಕೈ ಸುಟ್ಟುಕೊಂಡು ಮಾವನ್ನು ತೆಗಿತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಾಗ ಮಾವು ಬೆಳೆಗಾರರ ಬಳಗ ಅದನ್ನು ತಡೆಹಿಡಿಸಿದೆ. ಬೆಳೆಗಾರರಿಗೆ ನಾವೊಂದು ಧೈರ್ಯ ತುಂಬಿದ್ದೀವಿ, ಇಲ್ಲ ಮಾವನ್ನು ನೀವು ಇಲ್ಲಿಂತ ತೆಗೆದದ್ದಾದ್ರೆ ಈ ನಾಡಿಗೆ ವಂಚನೆ ಮಾಡಿದಂತೆ ಅಂಥೇಳಿ ನಮ್ಮ ಬೆಳೆಗಾರರೇ ಅವರಿಗೆ ಭರವಸೆ ಕೊಟ್ಟದ್ದಕ್ಕಾಗಿ ಆ ಪರಿಸರವನ್ನು ಪುನಃ ನಾವು ಭರ್ತಿ ಮಾಡೋಣ. ಆ ಪರಿಸರ ಏನು ನಾಶ ಆಗಿದೆಯಲ್ಲ ಆ ದಿಶೆಯತ್ತ ನಾವು ಪರಿಸರವನ್ನು ಕಾಯ್ಕೊಳ್ಳಿಕ್ಕೆ ಮುಂದಾಗೋಣ ಅನ್ನುವಂಥದ್ದು. ಗ್ರಾಹಕರು ಕೂಡ ಮಾವು ಬೆಳೆಗಾರನ ಸಂಕಷ್ಟವನ್ನು ಅರಿತುಕೋಬೇಕು, ಅವನೊಂದಿಗೆ ಕೈ ಜೋಡಿಸ್ಬೇಕು. ಅಂದಾಗ ಮುಂದಿನ ದಿನಗಳಲ್ಲಿ ಮಾವು ಅವನು ಕೂಡ ಕನ್ಸೂಮ್ ಮಾಡಲಿಕ್ಕೆ ಸಾಧ್ಯದ, ಇಲ್ಲಾದರೆ ಒಂದು ಕಠಿಣ ಪರಿಸ್ಥಿತಿ ಬಂದಿತ್ತು ಅನ್ನುವಂಥದ್ದನ್ನು ನಾವು ಗ್ರಾಹಕರ ಪರವಾಗಿ ನಾನು ಒಂದು ಹೇಳೋದೇನಂದ್ರೆ ದಯವಿಟ್ಟು ಸರ್, ನಮ್ಮ ಕಡೆಗೂ ಕೂಡ ಮಾವು ಅಂದ್ರೆ ಅದು ರಾಜನೇ, ಇವತ್ತಿಗೂ ರಾಜನೇ. ನಮಗೂ ಕೂಡ ಗುಣಮಟ್ಟದ ಮಾವು ತಿನ್ಬೇಕು ಅನ್ನೋಂತ ದೊಡ್ಡ ಆಸೆ ಇದೆ. ಎಲ್ಲಿ ಸಿಗ್ತವೆ ಅನ್ನೋದು ಗೊತ್ತಿಲ್ಲ, ಯಾರು ಮಾರ್ತಾರೆ ಅನ್ನೋದು ಗೊತ್ತಿಲ್ಲ, ಅಲ್ಲಿ ಸಿಗ್ತಾ ಇರೋದು ಸರಿನೋ ತಪ್ಪು ಅನ್ನೋದು ನಮಗೆ ಗೊತ್ತಿಲ್ಲ, ರಾಸಾಯನಿಕ ಬಳಸಿ ಏನರು ಮಾಗಿಸಿದಾರೆ ಏನೋ ಅನ್ನೋ ಹೆದರಿಕೆ ಇದೆ. ನೀವು ಕೂಡ ನಮ್ಮನ್ನು ತಲುಪಬೇಕು, ನಾವು ನಿಮ್ಮನ್ನು ತಲುಪಬೇಕು ಅನ್ನೋದು ಅವಶ್ಯವಾಗಿ ಸರ್. ಅಲ್ಲ, ತಾವು ಹೇಳೋದು ಭಾಳ ಕರೆಕ್ಟ್ ಅದ ರೀ. ನಾವು ಹೊರಗಡೆ ಇನ್ನೊಬ್ಬರ ಕಡೆ ಹೋಗಿ ಮಾರ್ಬೇಕಾತಾರೆ, ಮೊದಲನೇದು ಗುಣಮಟ್ಟ ಇರಬೇಕು ನಮ್ಮದು. ಹಾಂ, ಗುಣಮಟ್ಟ ಬೆಸ್ಟ್ ಇರ್ಬೇಕು. ಆವಾಗ ನಾ ರೈತಾಗಿ ನನಗೆ ಧೈರ್ಯ ಬರ್ತತೆ, ತಗೋರಿ ಬೇಕಾದ್ರೆ ತಗೋರಿ ತಿನ್ನರಿ ಅಂತ ಅಂತೇವೆ. ಅದಕ್ಕಾಗಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ಅರಿವನ್ನು ನಾವು ಮೂಡಿಸ್ಕೋಬೇಕು, ನಮ್ಮ ಸುತ್ತಮುತ್ತಿದ್ದ ರೈತರಲ್ಲೂ ಮೂಡಿಸ್ಬೇಕು. ಅಂದ್ರೆ ಮಾತ್ರ ಈ ಧಾರವಾಡದ ಅಭಿವೃದ್ಧಿ ಬೆಲೆ ಬರುತ್ತೆ. ಅದಕ್ಕಾಗಿ ನಮ್ಮ ಸಂಘಟನೆ ಇದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಗುಣಮಟ್ಟ ಕಾಯ್ದುಕೊಳ್ಳಲು ನೀವು ಏನು ಮಾಡ್ಬೇಕಪ್ಪ, ಬರೀ ಕೆಮಿಕಲ್ ಹೊಡೆದ್ರು ಮಾಡಿದ್ರೆ ನೆಲ್ಲಿಲ್ಲ, ರೆಸಿಡ್ಯೂಟಿ ಟೆಸ್ಟ್ ಮಾಡೋದು, ಈ ಎಲ್ಲ ತಂತ್ರಜ್ಞಾನ ಬಂದವು, ವಿಚಾರಿಸುವಂಥ ಸಾಮರ್ಥ್ಯ ಜನರಲ್ಲಿ ಬಂದಿದೆ. ನಾವು ದುಡ್ಡು ಕೊಟ್ಟರೆ ತೊಗೊಂಡ್ರೆ ಅವ್ರಿಗೆ ಅಷ್ಟೇ ಗುಣಮಟ್ಟದ ಹಣ್ಣನ್ನು ನಾವು ಕೊಡೋದು ನಮ್ಮ ಜವಾಬ್ದಾರಿ ಅಂತ ನಾವು ತಿಳ್ಕೊಂಡೀವಿ. ಪ್ರತಿಯೊಬ್ಬ ಕೃಷಿಕನು ಕೂಡ ಒಬ್ಬ ವ್ಯಾಪಾರಿ ಆಗಬೇಕಾಗಿದೆ. ಆವಾಗ ಏನಾಗ್ತದೆ, ಗ್ರಾಹಕನ ಬೇಡಿಕೆಗಳು ಕ್ವಾಲಿಟಿ ಬಗ್ಗೆ ನಮಗೆ ಗೊತ್ತಾಗ್ತದೆ, ಅದನ್ನು ಅವರಿಗೆ ಬೇಕಾದ ಬೇಡಿಕೆ ಅನುಸಾರವಾಗಿ ನಾವು ಪ್ರತಿಯೊಂದು ಬೆಳೆಯನ್ನು ಬೆಳೀಲಿಕ್ಕಾಗ್ತದೆ. ಕೇವಲ ಮಾವು ಅಷ್ಟೇ ಅಲ್ಲ, ಮಾವು ಜೊತೆಗೆ ಇತರ ಬೆಳೆಗಳಾಗ್ಬೋದು, ಬೆಲ್ಲ ಆಗ್ಬೋದು, ಅರಿಶಿನ ಆಗ್ಬೋದು, ಎಲ್ಲವನ್ನು ನಾವು ಈ ಒಂದು ಅಸ್ತಿತ್ವದಲ್ಲಿ ನಾವು ಮಾರಲಿಕ್ಕೆ ಒಂದು ಅವಕಾಶ ಇದೆ. ನೇರವಾಗಿ ಗ್ರಾಹಕರಿಗೆ ಅನುಕೂಲವಾಗಿ ನಾವು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಇದ್ದು ನಾವು ಬಳಗದಿಂದ ಕಲ್ಪಿಸಿಕೊಂಡಿದ್ವಿ. ಇದರಿಂದ ನಮಗೆ ಹೆಚ್ಚಿನ ಆದಾಯ ಕೂಡ ನಮ್ಗೆ ಸಿಗ್ತಾ ಇದೆ, ಮತ್ತು ಗ್ರಾಹಕರ ಸಂಪರ್ಕ ನಮಗೆ ಭಾಳ ಬೆಳೆಯಾಗುತ್ತದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಇದನ್ನು ಹೆಚ್ಚಿನ ಶಕ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಇದೆ ಅಂತೇಳಿ ನನ್ನ ನಂಬಿಕೆ. ಈ ರೀತಿ ಉತ್ಪಾದಕ ಸಂಘಗಳು ಇರ್ತಾವಲ್ಲ, ಇವರಿಗೆ ಇನ್ನೊಂದು ಅನುಕೂಲ ಏನಂತೇಳಿದ್ರೆ ಎಲ್ಲರೂ ಸೇರಿರ್ತೀವಿ, ನಾವು ಕಷ್ಟನೂ ಹಂಚ್ಕೊಳ್ತೀವಿ, ಸುಖನೂ ಹಂಚ್ಕೊಳ್ತೀವಿ. ಈಗ ನಮಗೆ ಬೇಕಾದಂಥ ಔಷಧ ಆಗ್ಬೋದು, ಪೋಷಕಾಂಶ ಆಗ್ಬೋದು, ಅಥವಾ ತಾಳ್ಪಾಲು ಆಗ್ಬೋದು, ಅಥವಾ ಅದಕ್ಕೆ ಬೇಕಾದಂಥ ಸಾಗಾಣಿಕೆ ಅಥವಾ ಪ್ಯಾಕಿಂಗ್ ಮೆಟೀರಿಯಲ್ ಆಗ್ಬೋದು, ಎಲ್ಲವೂ ಕೂಡ ನೀವು ಬಲ್ಕಲ್ಲಿ ಕೊಂಡುಕೊಂಡ್ರೆ, ಈ ಬಲ್ಕಲ್ಲಿ ಕೊಂಡುಕೊಂಡ್ರೆ ಅದಕ್ಕೆ ಕಡಿಮೆ ಬೆಲೆ ಬೀಳುತ್ತೆ, ಹೆಚ್ಚು ಜನರಿಗೆ ಲಾಭ ಆಗುತ್ತೆ. ಮತ್ತು ಮಾರಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬರೀ ನೀವು ಹಣ್ಣನ್ನು ಮಾರಾಟ ಮಾಡೋದಲ್ಲ, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಉಪ್ಪಿನಕಾಯಿ ಮಾರಾಟ ಮಾಡೋದಾಗಿರ್ಬೋದು, ಮತ್ತು ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡೋದಾಗಿರ್ಬೋದು. ಸುತ್ತಮುತ್ತ ಗ್ರಾಮಗಳು ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಪಟ್ಟಣಗಳಿಗೆ, ಮುಂಬೈ, ಗೋವಾ, ಹೈದರಾಬಾದ್ ಆ ಕಡೆ ಕೂಡ ಕಳಿಸ್ಲಿಕ್ಕೆ ನಮಗೆ ಏನೇನು ಸಾಧ್ಯತೆ ಇದೆ ಅವನ್ನೆಲ್ಲನೂ ಮಾಡಬೇಕು. ಉಪ್ಪಿನಕಾಯಿ ಕೂಡ ನಾವು ಮಾಡಲಿಕ್ಕೆ ಬೆಳೆಗಾರರು ಅಂದ್ರೆ ಅಲ್ಲಿ ಬರ್ತಕ್ಕಂಥ ಬೆಳೆ ಯಾವುದೇ ಉತ್ಪನ್ನವಾಗಲಿ ನಾವು ಅದಕ್ಕೆಲ್ಲರೂ ಬದ್ಧ ಅನ್ನುವಂಥದ್ದು. ತಾವೆಲ್ಲ ಭಾಳ ಒಳ್ಳೆಯ ಮಾತು ಹೇಳಿದ್ರಿ. ಈಗ ಸಲಕರಣೆಗಳಿಗೆ ರೈತರಿಗೆ ನಾವು ಪೂರೈಸಬೇಕಾಗುತ್ತೆ, ನಮ್ಮ ಸಂಘಟನೆ ಕೆಲಸನೂ ಅದನ್ನೇ. ಅದಕ್ಕಾಗಿ ನಾವು ದೊಡ್ಡ ಕೆಲಸ ಒಂದು ಏನು ಮಾಡಿ ಬಂದು ನಮ್ಮ ಸಂಘದಿಂದ ಮ್ಯಾಂಗೋ ಡೆವಲಪ್ಮೆಂಟ್ ಬೋರ್ಡ್ದ ಆಫೀಸನ್ನು ಈ ಬ್ರ್ಯಾಂಚ್ ಇಲ್ಲೇ ಧಾರವಾಡದಲ್ಲಿ ಶುರು ಮಾಡಲಿಕ್ಕೆ ನಮ್ಮ ಸಂಘಟಕರೆಲ್ಲ ಚಲೋ ಪ್ರಯತ್ನ ಮಾಡಿ ಆ ಕೆಲಸ ಮಾಡಿದ್ದಾರೆ. ನಮಗೆ ಭಾಳಷ್ಟು ನೀವು ಹೇಳಿದ ಹಾಗೆ ಬೇಕಾದಂಥ ಸಲಕರಣೆಗಳನ್ನ ಯಂತ್ರೋಪಕರಣಗಳನ್ನು ಅವರ ಮುಖಾಂತರ ಹೋಲ್ಸೇಲಿಂದ ಅವರು ಪರ್ಚೇಸ್ ಮಾಡಿ ಸವಿ ದರದಲ್ಲಿ ಸಬ್ಸಿಡಿ ರೇಟ್ದಲ್ಲಿ ಎಲ್ಲ ರೈತರಿಗೆ ಕೊಡಿಸುವಂಥ ವಿಚಾರ ನಮ್ಮದು ನಮ್ಮ ಸಂಘಟನೆಯ ಗುರಿಯಲ್ಲಿ ಅದೂ ಒಂದು ಮುಖ್ಯವಾದ ಗುರಿ. ಹೌದು, ಈಗ ಅನೇಕ ಸಿಂಪರಣೆಗಳು ಬೇಕಾಗ್ತವೆ. ಮಾವು ಬೆಳೆಗಳಿಗೆ ಸಿಂಪರಣೆ ಮಾಡೋದು ಅಥವಾ ಹಣ್ಣನ್ನು ಸರಿಯಾಗಿ ಬೆಳೀಲಿಕ್ಕೆ ಸಿಂಪರಣೆ ಮಾಡೋ, ಹಾರ್ವೆಸ್ಟ್ ಮಾಡಲಿಕ್ಕೆ ಆಗಿರ್ಬೋದು, ಇಂಥವೆಲ್ಲ ಮಷಿನರಿ ಇರುತ್ತೆ. ನಮಗೆ ಇಡೀ ಒಂದೊಂದು ತಾಲೂಕಿಗೆ ಒಂದು ಕಡೆ ಇದ್ದರೆ ಎಲ್ಲ ಕಡೆ ಮಷಿನ್ ಅದು ಬರ್ ಕೆಲಸ ಮಾಡುತ್ತೆ. ಈ ನಿಟ್ಟಿನೊಳಗು ಕೂಡ ಇನ್ನೂ ಕೂಡ ಚಟುವಟಿಕೆ ಆಗಬೇಕು. ಯುವಕರು ಇದರಲ್ಲಿ ಬರಬೇಕು, ಓಡಾಡುವಂಥವ್ರು ಬರಬೇಕು, ತಜ್ಞರು ಬರಬೇಕು, ಇಂಥವು ಎಲ್ಲ ಒಂದು ನೆಟ್ವರ್ಕ್ ಇರಬೇಕಲ್ಲ. ತಾವು ಒಳ್ಳೆಯ ವಿಷಯನ ಹೇಳಿದ್ರಿ. ಈ ಒಂದು ದೃಷ್ಟಿಯಲ್ಲಿ ಎಫ್ ಯು ಅಂತ ಕೆಲವು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸ್ ಅಂತ ಒಂದು ಕೆಲವುಗಳು ಇದೆ. ಅವರು ಈ ಎಲ್ಲ ಕೆಲಸಗಳನ್ನ ಮಾಡ್ತಾರೆ, ಕಲ್ಟಿವೇಷನ್ ಮಾಡಬಹುದು, ಮಾರುಕಟ್ಟೆ ಆಗಬಹುದು, ಒಳಸರುಗಳಾದ ಗೊಬ್ಬರಗಳನ್ನು ಕೂಡ ಅವರು ವಿತರಣೆ ರಿಯಾಯಿತಿ ವಿತರಣೆ ಮಾಡುವಂತ ಅವರ ವ್ಯವಸ್ಥೆ ಇದೆ. ಮತ್ತು ಇತರ ನೀರಾವರಿ ಸೌಲಭ್ಯಕ್ಕೆ ಬೇಕಾದಂತ ಪೈಪ್ಸ್ ಎಲ್ಲಾನು ಕೊಡ್ತಾರೆ. ಕೇವಲ ಉದ್ದೇಶ ನಮ್ಮ ಮಾವು ಬೆಳೆಯುವುದು, ಮಾರಾಟ ಮಾವು ಬೆಳೆಯುವುದು ಅಷ್ಟೇ, ಇದರ ಜೊತೆಗೆ ಇದರ ಉತ್ಪನ್ನಗಳಾದ ಉಪ್ಪಿನಕಾಯಿ ಆಗ್ಬೋದು, ಆಮ್ಚೂರ್ ಆಗ್ಬೋದು, ಮ್ಯಾಂಗೋ ಪಪ್ಪಡ ಆಗ್ಬೋದು, ಜಾಮ್ ಆಗ್ಬೋದು, ಇವುಗಳನ್ನು ಕೂಡ ನಾವು ಮಾಡ್ತಾ ಇದ್ದಾಗ ನಮಗೆ ಆರ್ಥಿಕವಾಗಿ ಇನ್ನೂ ಹೆಚ್ಚಿನ ಭದ್ರತೆ ಉಂಟಾಗ್ತದೆ ಆಗುತ್ತೆ. ಮತ್ತು ಗ್ರಾಹಕರಿಗೆ ವಿಭಿನ್ನತೆ ಕೊಡೋದು ಅಂತ ಒಂದು ನಮಗೂ ಒಂದು ಅನುಕೂಲ ಆಗೋದ್ರಿಂದ ನಮ್ಗೆ ಆರ್ಥಿಕ ಭದ್ರತೆ ಆಗ್ತದೆ, ಗ್ರಾಹಕರಿಗೆ ವಿಭಿನ್ನತೆಗಳು ಸಿಕ್ಕಂಗಾಗ್ತವೆ, ಮತ್ತು ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಗುಡಿ ಕೈಗಾರಿಕೆ. ಅದೊಂದು ಕೆಲಸ ಅಂದರೆ ಆರ್ಥಿಕ ಪರಿಸ್ಥಿತಿ, ಒಂದು ನೂರಾರು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಬದಲಾಯಿಸಿದೀವಿ ನಾವು ಅನ್ನೋ ಒಂದು ಹೆಮ್ಮೆ ಇದೆ ಅಲ್ಲ. ಭಾರತದಲ್ಲಿ ಹೆಚ್ಚಿನ ಉದ್ಯೋಗ ಕೊಡಬೇಕಾದ ಕೃಷಿ ಉದ್ದಿಮೆ ಮಾತ್ರ ಎಲ್ಲರಿಗೂ ಉದ್ದಿಮೆ ಕೊಡೋಕೆ ಸಾಧ್ಯ ಅದ. ಇದ ಯಾವುದೇ ಕ್ಷೇತ್ರಗಳು ಉದ್ದಿಮೆ ಕೊಡಲಿಕ್ಕೆ ಬಹಳ ಕಷ್ಟ ಅಂತ ನನ್ನ ಅನಿಸಿಕೆ. ಮತ್ತಿನ್ನೊಂದು, ಈ ಸ್ಪರ್ಧಾತ್ಮಕ ದಿನದಲ್ಲಿ ನಾವು ಸ್ಪರ್ಧೆಗೆ ಇಳಿಬೇಕು, ಬೆಳೆಯವರು ಇಳಿಬೇಕು, ಕೊಳ್ಳೋರು ಇಳಿಬೇಕು, ಒಳ್ಳೆಯ ಗುಣಮಟ್ಟದ ಅಂದ್ಕೊಂಡು ಈ ಸ್ಪರ್ಧೆಗೆ ನಾವು ಸ್ಪಂದಿಸಲೇಬೇಕು. ಇಲ್ಲದೆ ಹೋದರೆ ನಾವು ಅಷ್ಟು ಹಿಂದೆ ಬಿಡ್ತೇವೆ. ಅದಕ್ಕಾಗಿ ನಾವು ಎಲ್ಲ ಹೆಂಗೋ ಬೋರ್ಡ್ ಆಯಿತು, ವಿಜ್ಞಾನಿಗಳ ಸಂಪರ್ಕ ಆಯಿತು, ಆಮೇಲೆ ತಜ್ಞರನ್ನು ಕರೆದು ಅವ್ರ ಪ್ರತ್ಯಕ್ಷತೆಯನ್ನು ಮಾಡಿ ತೋರಿಸೋದು, ಬೇರೆ ಬೇರೆ ತೋಟದಲ್ಲಿ ತರಬೇತಿ ಇಡ್ತೇವ್ರಿ ನಾವು. ಅಲ್ಲೇ ಏನು ನೋಡ್ತಾರೆ, ಅವ್ರು ಏನು ಹೇಳ್ತಾರೆ, ಅದನ್ನು ಪ್ರತ್ಯಕ್ಷವಾಗಿ ಮಾಡುವಂಥ ಕೆಲಸವನ್ನು ಮಾಡುವಂಥ ಕೆಲಸವೂ ನಮ್ಮ ಸಂಘಟನೆ ಇತ್ತು, ಭಾಳ ಮುಖ್ಯವಾದ. ಇದಕ್ಕೆ ನಾವು ಎಲ್ಲ ಮಾಡಬೇಕಾಗುತ್ತೆ. ಇದು ಸಾಮಾನ್ಯ ಸಾಗರಿತ ಇರ್ತಾರೆ, ಎಲ್ಲ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡಬೇಕು. ಮಳಿಗೆಯನ್ನು ಇನ್ನು ಜನನ ಬೀಳ ಪ್ರದೇಶದಲ್ಲಿ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಬೇರೆ ಬೇರೆ ಕಡೆ ಈ ರೀತಿ ಹಾಕೊಳ್ಳೋದ್ರಿಂದ ಬರೀ ಮಾವು ಅಷ್ಟೇ ಅಲ್ಲ, ಅದಕ್ಕೆ ಎಲ್ಲ ಅದಕ್ಕೆ ಬೇಕಂತ ಕೃಷಿ ಉತ್ಪನ್ನ, ತೋಟಗಾರಿಕೆ ಉತ್ಪನ್ನ ಏನೇನಿದೆ ಅವು ಎಲ್ಲವನ್ನು ಕೂಡ ಇಟ್ಟು ಒಂದು ಮಳಿಗೆಯನ್ನು ನೀವು ಪ್ರಾರಂಭ ಮಾಡಿದರೆ ಅದು ಇನ್ನೂ ಹೆಚ್ಚು ರೈತರಿಗೆ ಅನುಕೂಲ ಆಗುತ್ತೆ, ಗ್ರಾಹಕರಿಗೂ ಕೂಡ ಅನುಕೂಲ ಆಗುತ್ತೆ. ಈ ನಿಟ್ಟಿನೊಳಗೆ ಒಟ್ಟಾರೆ ನಮ್ಮ ಮಾವು ಬೆಳೆಗಾರರ ಬಳಗ ಧಾರವಾಡ ಜಿಲ್ಲೆಯಲ್ಲಿ ಏನೇನು ಕೆಲಸ ಮಾಡ್ತಾ ಇದೆ, ಇದರ ಉಪಯೋಗವನ್ನು ಸದ್ಯಕ್ಕೆ ಗ್ರಾಹಕರು ಮಾವಿನ ಹಣ್ಣಿನ ಈ ಸೀಸನ್ದೊಳಗೆ ಮಾವು ಹಣ್ಣು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ, ಮತ್ತು ಖರೀದಿ ಮಾಡೋರಿಗೂ ಕೂಡ ಆರೋಗ್ಯಕ್ಕಾಗಲಿ ಮತ್ತು ಆರ್ಥಿಕತೆಯಿಂದ ಅನುಕೂಲ ಆಗುತ್ತೆ, ಬೆಳೆಗಾರರಿಗೂ ಕೂಡ ಇದೊಂದು ರೀತಿ ಅನುಕೂಲ ಆಗುತ್ತೆ. ಯಾಕಂದರೆ ಅವ್ರನ್ನ ಮಧ್ಯವರ್ತಿಗಳು ಎಲ್ಲೆಲ್ಲೋ ತೊಗೊಂಡೋಗಿ ಅವ್ರದ್ದು ಅರ್ಧ ಬೆಲೆ ಕೊಟ್ಟು ಉಳ್ಕಿದ್ದೆಲ್ಲ ಲಾಭವನ್ನು ಮಧ್ಯವರ್ತಿಗಳೇ ಪಡ್ಕೊಳ್ತಾ ಇದ್ರು, ಅದನ್ನು ಬಿಡಿಸ್ಬೇಕು ಅನ್ನೋಂಥ ನಿಟ್ಟಿನೊಳಗೆ ಈ ಮಾವು ಬೆಳೆಗಾರರ ಬಳಗ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಭಾಗವಹಿಸಿದಂಥ ಶ್ರೀ ಪ್ರಮೋದ್ ಗಾಂವ್ಕರ್ ಅವರು, ವಿ ವಿ ಕಟ್ಟಿಯವರು, ಸುರೇಶ್ ಕುಲಕರ್ಣಿ ಅವರು, ಬಿ ಎಂ ಹೊಸಮನಿ ಅವರು, ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಧಾರವಾಡ ಜಿಲ್ಲೆಯ ಮಾವು ಬೆಳೆಗಾರರ ಬಳಗದ ರೈತರೊಂದಿಗೆ ಚರ್ಚೆ ಕೇಳಿದಿರಿ. ಇಂದಿನ ವಿಷಯ ಮಾವಿನ ಹಣ್ಣಿನ ಮಾರಾಟ. ಇದರಲ್ಲಿ ಭಾಗವಹಿಸಿದವರು ಪ್ರಮೋದ್ ಗಾಂವ್ಕರ್, ಬಿ ವಿ ಕಟ್ಟಿ, ಸುರೇಶ್ ಕುಲಕರ್ಣಿ ಹಾಗೂ ಬಿ ಎಂ ಹೊಸಮನಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎಚ್ ಬಿ ರಾಮಡ್ಗಿ. ಈಗ ಜನಪದ ಸಂಗೀತ. ಹಾವೇರಿ ಜಿಲ್ಲೆಯ ಕುಂದೂರಿನ ನಾಗವ್ವ ದೊಡ್ಡಮನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದವನ್ನು ಕೇಳೋಣಂತ. ನಿಂಬಿಹಣ್ಣ ಅಂಗೈಯಾಗಿ ಇಳಿಕೊಂಡ ತಾಯ ಇನ್ನಂದ ತಾಸ ತಡ ಮಾಡ್ಯೋ